ಅವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ಯಶವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ಯಶವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ಯಶವತಾರದಲ್ಲಿ ನಿನ್ನ ರೂಪವು ಮೋಹಕವೋ. ರಾವಣ ಮರ್ದನೆಂಬ ಬಿರುದಾಂಕಿತನೋ ನೀನೋ, ರಾವಣ ಮರ್ದನವೆಂಬ ಬಿರುದಾಂಕಿತನೋ ನೀನೋ, ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನೋ, ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನೋ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ಕಾದಿಹರೋ ಬಾರಯ್ಯ ಓ ಪ್ರಭುವೇ, ಭಕ್ತರು ಕಾದಿಹರೋ ಬಾರಯ್ಯ ಓ ಪ್ರಭುವೇ, ಭಕ್ತರು ಕಾದಿಹರೋ ಬಾರಯ್ಯ ಓ ಪ್ರಭುವೇ, ಭಕ್ತರು ಕಾದಿಹರೋ ಬಾರಯ್ಯ ಓ ಪ್ರಭುವೇ. ಧರೆಯಳು ಪುನೀತರಾಗಿ ಅನುಗಾಲ ಸ್ತುತುವರು, ಧರೆಯಳು ಪುನೀತರಾಗಿ ಅನುಗಾಲ ಸ್ತುತಿಸುವರು, ಧರೆಯಳು ಪುನೀತರಾಗಿ ಅನುಗಾಲ ಸ್ತುತಿಸುವರು, ಧರೆಯಳು ಪುನೀತರಾಗಿ ಅನುಗಾಲ ಸ್ತುತಿಸುವರು. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಗಿ ಅನುಗಾಲ ಸ್ತುತಿಸುವರು, ಕರೆಯಳು ಕೊನೆತರಾಗಿ ಅನುಗಾಲ ಸ್ತುತಿಸುವರು. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ರಾಮ ನಿನ್ನ ನಾಮ ಅಮೃತ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮ ಅಮೃತ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀ ಎಂಬೆರಡೆಚ್ಚರದಲ್ಲಿ ಏನಿದೆ ಆನಂದ ಸೇರಾ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ ಜಪಿಸಲು ಪರಮಾನಂದ ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ